ಮೌನ ತಾಳಿತೆ ದಾರಿ ನನ್ನ ಹೆಜ್ಜೆ ಸಪ್ಪಳ ಕೇಳಿ ಮೂಡ ಹೋಯಿತೆ ಹಾರಿ ಸಣ್ಣ ಗಾಳಿ ಮಾತನು ಕೇಳಿ ಬದಲಾಯಿತೇನು ಕಣ್ಣ ಹೊಳಪು ಸಿಗದಾಯಿತೇನು ನನ್ನ ಗುರುತು ಇರಬಲ್ಲೆನೇನು ಎಲ್ಲ ಮರೆತು ಮರೆತು ಮರೆತು ಮೌನ ತಾಳಿತೆ ದಾರಿ ನನ್ನ ಹೆಜ್ಜೆ ಸಪ್ಪಳ ಕೇಳಿ ಮೋಡ ಹೋಯಿತೆ ಹಾರಿ ಸಣ್ಣ ಗಾಳಿ ಮಾತನು ಕೇಳಿ ಹುಡುಗಿ ತರ ಬಟ್ಟೆ ಹಾಕೋದ್ ಕಲಿ ಜಸ್ಟ್ ಲೀವ್ ಮೀ ಅಲೋನ್ ಗೆಟ್ ಲಾಸ್ಟ್ ಕಲಿತು ಆಡಿದ ಸಾವಿರ ಸವಿ ಮಾತಿನ ಬಿಸಿಯಾರಿತೆ ಸಲಿಗೆ ತೋರಿದ ಸ್ನೇಹವು ಹುಡುಗಾಟದ ಹಠವಾಯಿತೆ ಕುಶಲ ಕೇಳುತ್ತಿವೆ ನಡೆದ ದಾರಿಗಳು ಅಳಿಸಲಾಗುವುದೇ ಹಸಿಯ ಗೋಡೆಯ ಗೀಚಿದ ಸಾಲು ಬದಲಾಯಿತೆ ಸಿಗದಾಯಿತೇನು ನನ್ನ ಗುರುತು ಇರಬಲ್ಲೆನೇನು ಎಲ್ಲ ಮರೆತು ಮರೆತು ಮರೆತು ಕರಗಲಾರದೆ ಹೋದನೆ ಪದವಿಲ್ಲದ ಪರಿಭಾಷೆಗೆ ಅರಳಬಲ್ಲನೈಗಲೂ ಎದೆಯಾಳದ ಅಭಿಲಾಷೆಗೆ ಹಿಡಿದು ನಿಲ್ಲಿಸಿವೆ ಕಡೆಯ ಮಾತುಗಳು ತಡೆಯಲಾಗುವುದೇ